ಸ್ವಯಂಚಾಲಿತ ಮತ್ತು ಮಲ್ಟಿಯನ್ ರೈಲಿಂಗ್ ಘಟಕ ಸ್ಥಾಪನೆ, ರೈಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಈ ಕಾಲುಬಾಯಿ ಜ್ವರ ಅಂತ ಅಂದ್ರೆ ಏನು, ಯಾವೆಲ್ಲ ಪ್ರಾಣಿಗಳಿಗೆ ಇದು ಬರುವಂತಹ ಸಾಧ್ಯತೆ ಇರುತ್ತೆ, ಯಾಕೆ ಬರುತ್ತೆ, ಇದು ಬಂದಂತಹ ಸಂದರ್ಭದಲ್ಲಿ ನಾವು ನಮ್ಮ ಜಾನುವಾರುಗಳನ್ನ ಹೇಗೆ ನಿರ್ವಹಣೆಯನ್ನ ಮಾಡಿಕೊಳ್ಳಬೇಕು ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುಪಾಲನಾ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಎಸ್ ಸುಂದರೇಶನ್ ಅವರು. ಸುಂದರೇಶನ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಕಾಲುಬಾಯಿ ಜ್ವರ ಅನ್ನುವಂಥದ್ದು ಪ್ರಾರಂಭ ಆಗಿರುವಂಥದ್ದು ಮತ್ತು ಅನೇಕ ಜಾನುವಾರುಗಳನ್ನು ಕಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಕಾಲುಬಾಯಿ ಜ್ವರ ಅಂತ ಅಂದರೆ ಏನು, ಯಾವೆಲ್ಲ ಪ್ರಾಣಿಗಳಿಗೆ ಇದು ಬರೋಂಥ ಸಾಧ್ಯತೆ ಇರುತ್ತೆ? ಕಾಲುಬಾಯಿ ಜ್ವರ ಅಂತ ಹೇಳಿದ್ರೆ ಇದು ಯಾಕಂಗೆ ಕರೀತಾರೆ ಅಂದರೆ ಮುಖ್ಯವಾಗಿ ಕಾಲಿನಲ್ಲಿ ಬಾಯಿನಲ್ಲಿ ಈ ರೋಗದ ತೀವ್ರತೆ ಅಥವಾ ಒಂದು ಗಾಯ ಹುಣ್ಣುಗಳು ಕಾಣಿಸ್ಕೊಳ್ಳೋದ್ರಿಂದ ಹಾಗೂ ಜ್ವರ ಕೂಡ ಕಾಣಿಸ್ಕೊಳ್ಳೋದ್ರಿಂದ ಒಟ್ಟಾಗಿ ಅದನ್ನ ಕಾಲುಬಾಯಿ ಜ್ವರ ಅಂತ ಹೇಳಿ ಅದಕ್ಕೆ ಕರಿತೀವಿ. ಈ ಕಾಲುಬಾಯಿ ಜ್ವರ ಯಾವ್ಯಾವ ಪ್ರಾಣಿಗಳು ಕಂಡುಬರುತ್ತೆ ಅಂದರೆ ಇದು ಮುಖ್ಯವಾಗಿ ಸೀಳು ಗೊಡಸುಳ್ಳ ಪ್ರಾಣಿಗಳಲ್ಲಿ ಕಂಡುಬರುತ್ತೆ. ಸೀಳು ಗೊಡಸುಳ್ಳ ಸಾಕು ಪ್ರಾಣಿಗಳಾಗ್ಬೋದು, ಕಾಡು ಪ್ರಾಣಿಗಳಾಗ್ಬೋದು. ಸೊ ನಾವು ಸಾಕು ಪ್ರಾಣಿಗಳ ಅಥವಾ ಜಾನುವಾರುಗಳಲ್ಲಿ ಅಂದರೆ ದನಕರುಗಳಲ್ಲಿ, ಎಮ್ಮೆಗಳಲ್ಲಿ, ಹಂದಿಗಳಲ್ಲಿ, ಮೇಕೆ ಮತ್ತು ಕುರಿಗಳಲ್ಲಿ ಈ ರೋಗ ಕಂಡುಬರಬಹುದು. ಅದಲ್ಲದೆ ಕೆಲವು ಕಾಡು ಪ್ರಾಣಿಗಳಲ್ಲೂ ಕೂಡ ಈ ರೋಗ ಕಂಡುಬರಬಹುದು. ಉದಾಹರಣೆಗೆ ಹೇಳಬೇಕಂದ್ರೆ ಆನೆಗಳಲ್ಲಿ, ಜಿಂಕೆ, ಕಾಡೆಮ್ಮೆ ಮತ್ತು ಇತರೆ ಕಾಡು ಪ್ರಾಣಿಗಳು ಕೂಡ ಈ ರೋಗ ಕಂಡುಬರಬಹುದು. ಯಾವ ಸಂದರ್ಭದಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಡಾಕ್ಟ್ರೆ? ಮೊದಲೆಲ್ಲ ನಾವು ಅದನ್ನ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಬರುತ್ತೆ ಅಂತ ಒಂದು ಆ ತರನೇ ಬರ್ತಾ ಇತ್ತು. ಆದ್ರೆ ಈಗ ಅದು ವರ್ಷದ ಯಾವ ಋತು ಅಥವಾ ಕಾಲದಲ್ಲಿ ಬೇಕಾದ್ರೂ ಈ ರೋಗ ಕಾಣಿಸ್ಕೊಳ್ಬಹುದು. ಇದೇ ಒಂದು ಋತು ಅಥವಾ ಕಾಲ ಅಂತಿಲ್ಲ, ವರ್ಷದ ಎಲ್ಲಾ ಕಾಲದಲ್ಲೂ ಅಥವಾ ಋತುನಲ್ಲೂ ಕೂಡ ಈ ರೋಗ ಕಾಣಿಸ್ಕೊಳ್ತಾ ಇದೆ. ಮೊದಲೆಲ್ಲ ಹೆಚ್ಚು ಬೇಸಿಗೆಯಲ್ಲಿ ಕಾಣಿಸ್ಕೊಳ್ತಾ ಇತ್ತು, ಈಗ ಹಾಗಂತೇನಿಲ್ಲ, ವರ್ಷದ ಎಲ್ಲಾ ಕಾಲದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಏನೆಲ್ಲ ಲಕ್ಷಣಗಳು ಇರುತ್ತೆ ಜ್ವರ ಬಂತು ಅಂತ ಹೇಳಿದ್ರೆ? ಲಕ್ಷಣಗಳು ತಿಳ್ಕೊಳ್ಳೋದಕ್ಕೆ ಮುಂಚೆ ಕೆಲವು ವಿಷಯಗಳು ನಿಮಗೆ ರೋಗ ಹೇಗೆ ಹಡತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ರೋಗ ಮುಖ್ಯವಾಗಿ ಒಂದು ಸಾಂಕ್ರಾಮಿಕ ರೋಗ, ಅತಿ ಹೆಚ್ಚು ಸಾಂಕ್ರಾಮಿಕ ರೋಗ ಅಂತಾನೆ ಹೇಳ್ಬೋದು, ಹೈಲಿ ಕಂಟೇಜಿಯಸ್ ಅಂತ ಹೇಳ್ತೇವೆ. ಸೊ ಇದು ರೋಗಾಣು ಕಲುಷಿತ ಆಹಾರ ಅಥವಾ ನೀರಿನ ಮುಖಾಂತರ ಹರಡಬಹುದು. ಒಂದು ರೋಗಾಣು ಅಥವಾ ವೈರಾಣು ಕಲುಷಿತಗೊಂಡಿರತಕ್ಕಂತ ಒಂದು ಆಹಾರನ ಸೇವಿಸೋದ್ರಿಂದ ಪ್ರಾಣಿಗಳು ಆ ನೀರನ್ನ ಕುಡಿಯೋದ್ರಿಂದ ಈ ರೋಗ ಹರಡಬಹುದು. ಅದೇ ತರ ಗಾಳಿಯ ಮುಖಾಂತರ ಕೂಡ ಈ ರೋಗ ಹರಡಬಹುದು. ಅಂದ್ರೆ ಉಸಿರಾಡದ ಮುಖಾಂತರ ಸಣ್ಣ ಸಣ್ಣ ಒಂದು ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥ ಸಣ್ಣ ಸಣ್ಣ ಹನಿಗಳ ಮುಖಾಂತರ ಈ ವೈರಾಣುಗಳು ಸೇರ್ಕೊಂಡು ಅದು ಗಾಳಿನಲ್ಲಿ ಪಸರಿಸಿ ಗಾಳಿ ಮುಖಾಂತರ ಕೂಡ ಹರಡಬಹುದು. ಹಾಗೇನೆ ಈ ರೋಗಾಣು ಸುಮಾರು ಪ್ರಾಣಿಯ ಸುತ್ತಮುತ್ತ ಇರತಕ್ಕಂಥ ಪರಿಸರ ಕೂಡ ಕಲುಷಿತಗೊಳ್ಳಬಹುದು. ಅಂದ್ರೆ ಅದು ಕಟ್ಟಾಕಿರ್ತಕ್ಕಂಥ ಕೊಟ್ಟಿಗೆ, ಅದು ಮೇವು, ನೀರು, ಫೀಡ್ಸ್ ಅಥವಾ ಪಶು ಆಹಾರ ಅಂತ ಹೇಳ್ತೀವಿ ಅದು, ಮತ್ತೆ ಬಟ್ಟೆ, ಚಪ್ಪಲಿ, ವಾಹನ ಇತ್ಯಾದಿ, ಈ ಎಲ್ಲ ಕೂಡ ಒಂದು ರೋಗಾಣುವಿಂದ ಕಲುಷಿತಗೊಂಡು ಅದ್ರ ಮುಖಾಂತರ ಕೂಡ ರೋಗ ಹರಡಬಹುದು. ಸೊ ಇದೆಲ್ಲದರ ಮುಖಾಂತರ ಹರಡೋದ್ರಿಂದ ಇದೇನಾಗುತ್ತೆ, ಈ ರೋಗ ಒಮ್ಮೆ ಒಂದ್ಸಲ ಕೆಲವು ಪ್ರಾಣಿಗಳಿಗೆ ಅಥವಾ ಜಾನುವಾರು ಕಾಣಿಸ್ಕೊಳ್ತು ಅಂದ್ರೆ ಕಾಳ್ಗಿಚ್ಚಿನ ತರ ಎಲ್ಲಾ ಕಡೆ ಕೂಡ ಬಹಳ ಬೇಗ ಹಬ್ಬು ಬಿಡಬಹುದು. ಇನ್ನು ರೋಗ ಲಕ್ಷಣದ ಬಗ್ಗೆ ಹೇಳೋದಾದ್ರೆ, ಅದಕ್ಕಿಂತ ಮೊದಲು ಯಾವ ರೋಗಾಣು ಇದಕ್ಕೆ ಕಾರಣ ಆಗಂತದ್ದು? ಅದು ಒಂದು ಆಫ್ಟೋ ವೈರಸ್ ಅಂತ ಹೇಳ್ತೀವಿ. ವೈರಸ್ ಆಕ್ಚುಲಿ ಪ್ರಮುಖವಾಗಿ ಒಂದು ವೈರಸ್ ಆಫ್ಟೋ ವೈರಸ್ ಅಂತ ಹೇಳಿ ಆ ವೈರಸ್ ನಿಂದ ಬರ್ತಕ್ಕಂತ ಒಂದು ರೋಗ ಇದು. ರೋಗ ರೋಗದ ಲಕ್ಷಣಗಳನ್ನ ತಿಳಿಸ್ಕೊಡಿ. ರೋಗ ಲಕ್ಷಣ ಈಗ ಕಾಲುಬಾಯಿ ಜ್ವರ ಅಂತ ಅದ್ರಲ್ಲ ಇರೋದ್ರಿಂದ ವಿಪರೀತವಾದ ಜ್ವರ ಇರುತ್ತೆ. ಈ ಒಂದು ಕಾಯಿಲೆನಲ್ಲಿ 104 to 107 ಡಿಗ್ರಿ ತನಕ ಅದು ಫ್ಯಾರನ್ಹೀಟ್ ತನಕ ಜ್ವರ ಕಾಣಿಸ್ಕೊಳ್ಬಹುದು. ಹಾಗೆ ಬಾಯಲ್ಲಿ ಜ್ವಲ್ ಸುರಿಸೋದು, ಬಾಯಲ್ಲಿ ಜ್ವಲ್ ಸುರಿಸೋದು ಏನಕ್ಕಂದ್ರೆ ಬಾಯಲ್ಲಿ ಮತ್ತೆ ನಾಲ್ಗೆನಲ್ಲಿ ಮೊದಲು ಗುಳ್ಳೆಗಳ ತರ ಸಣ್ಣ ಸಣ್ಣ ಗುಳ್ಳೆಗಳು ಕಾಣಿಸ್ಕೊಂಡು ನಂತರ ಅದು ಒಡೆದು ಬಿಟ್ಟು ಹುಣ್ಣಾಗೋದು. ಸೊ ಈ ಹುಣ್ಣೆಲ್ಲ ಆಗೋದ್ರಿಂದ ಬಾಯಲ್ಲಿ ಜ್ವಲ್ ಸುರಿಸೋದು, ಆಮೇಲೆ ಅದರಿಂದಾಗಿ ನೀರು ಕುಡಿಯೋದಕ್ಕಾಗಲ್ಲ, ಆಹಾರ ಅಥವಾ ಮೇವು ತಿನ್ನೋದಕ್ಕಾಗಲ್ಲ. ಆಮೇಲೆ ಕೆಲವು ಸಲ ಏನಾಗ್ಬೋದು ಅಂದ್ರೆ ನಾಲಿಗೆ ಮೇಲಿನ ಪದರ ಏನಿರುತ್ತೆ ಅದು ಕೂಡ ಕಿತ್ಕೊಂಡು ಬರಬಹುದು ಸಾಕಷ್ಟು ಹುಣ್ಣುಗಳಾಗಿ. ಸೊ ಇದರಿಂದ ಎಲ್ಲ ಅದಕ್ಕೆ ಸಾಕಷ್ಟು ನೋವಾಗಿ ಆ ನೋವಿನಿಂದ ಒಂದು ಬಾಯನ್ನ ಅಥವಾ ನಾಲಿಗೆನ ಚಪ್ಪರಿಸ್ತಕ್ಕಂತ ಒಂದು ಚಿಹ್ನೆ ಕೂಡ ಕಾಣಿಸ್ಕೊಳ್ಳುತ್ತೆ. ಬಾಯಿನಲ್ಲಿ ಹೇಗೆ ಹುಣ್ಣಾಗುತ್ತೋ ಅದೇ ತರ ಕಾಲುಗಳಲ್ಲಿ ಗೊರಸುಗಳ ಮಧ್ಯೆ ಕೂಡ ಮೊದಲು ಒಂದು ಸಣ್ಣ ಗುಳ್ಳೆಗಳು ಕಾಣಿಸ್ಕೊಂಡು ನಂತರ ಹುಣ್ಣುಗಳಾಗಿ ಅದು ನಂತರ ಹುಳುಗಳೆಲ್ಲ ಅಲ್ಲಿ ಸೇರ್ಕೊಂಡು ಕೀಡೆ ಹಾಕೋದು ಅಂತ ಹೇಳ್ತೀವಲ್ಲ, ಹುಳುಗಳು ಸೇರ್ಕೊಂಡು ಆ ನಂತರ ಕೀವು ಬರೋದು, ಗಾಯ ಆಗೋದು ಕೂಡ ಆಗ್ಬೋದು. ಸೊ ಇದರಿಂದಾಗಿ ಏನಾಗ್ಬೋದು, ನೋವಾಗ್ಬಿಟ್ಟು ಕಾಲಿನಲ್ಲಿ ಕುಂಟೋದು ಅಥವಾ ಎದ್ದೇಳೋದಕ್ಕಾಗದೆ ಇರೋದು, ಈ ಥರ ಕೂಡ ಒಂದು ಚಿಹ್ನೆಗಳು ಕೂಡ ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಅದಲ್ಲದೆ ಕೆಚ್ಚಲಿನಲ್ಲೂ ಕೂಡ, ಕೆಚ್ಚಲು ಅಥವಾ ಮಲೆತೊಟ್ಟಿನಲ್ಲೂ ಕೂಡ ಅದಕ್ಕೆ ಹುಣ್ಣುಗಳು ಕಾಣಿಸ್ಕೊಳ್ಬೋದು. ಸೊ ಕೆಲವೊಮ್ಮೆ ಇದರಿಂದಾಗಿ ಕೆಚ್ಚಲು ಬಾವು ಕೂಡ ಆಗ್ಬೋದು. ಇದೆಲ್ಲ ನಂತರ ಹಾಲಿನ ಇಳುವರಿ ಸಾಕಷ್ಟು ಕಡಿಮೆ ಆಗ್ಬಿಡುತ್ತೆ, 50% ಅರ್ಧಕ್ಕರ್ಧದಷ್ಟು ಹಾಲು ಕಡಿಮೆ ಆಗ್ಬೋದು, ಕೆಲವೊಮ್ಮೆ ಅದಕ್ಕಿಂತ ಜಾಸ್ತಿ ಕೂಡ ಹಾಲಿನ ಇಳುವರಿ ಕಡಿಮೆ ಆಗ್ಬೋದು. ಮತ್ತೆ ಕರುಗಳಲ್ಲಿ ಏನಾಗುತ್ತೆ, ಈ ರೋಗ ಬಹಳ ತೀವ್ರತೆಯಿಂದ ಕಾಣಿಸ್ಕೊಳ್ಬಹುದು, ಕೆಲವೊಮ್ಮೆ ಸಾವು ಕೂಡ ಉಂಟಾಗಬಹುದು. ಹಾಗೇನೆ ಈ ವೈರಾಣು ಏನಾಗುತ್ತೆ, ಈ ರೋಗಗ್ರಸ್ತ ಅಥವಾ ಸೋಂಕಿತ ಒಂದು ರಾಸುವಿನ ಜೊಲ್ಲಿನಲ್ಲಿ ಇರ್ಬೋದು, ಸಗಣಿನಲ್ಲಿ, ಗಂಜಲ ಅಥವಾ ಮೂತ್ರದಲ್ಲಿ, ಹಾಲು, ವೀರ್ಯ, ಹೀಗೆ ಎಲ್ಲದರಲ್ಲೂ ಈ ವೈರಾಣು ಕಂಡು ಬಂದು ಇದರಿಂದ ಕೂಡ ರೋಗ ಹರಡೋದಕ್ಕೆ ಕಾರಣ ಆಗ್ಬಹುದು. ಇದು ಏನಾಗುತ್ತೆ, ಇದರಿಂದಾಗಿ ಸುತ್ತಮುತ್ತಲಿನ ಪರಿಸರ ಕೂಡ ರೋಗಾಣುವಿನಿಂದ ಅಥವಾ ವೈರಾಣುವಿನಿಂದ ಕಲುಷಿತಗೊಳ್ಳಬಹುದು ಈ ವೈರಸ್ನಿಂದ. ಸೊ ಹೀಗೆ ಕಾಣಿಸ್ಕೊಂಡಂತ ಈ ಒಂದು ರೋಗ ಒಂದು ವಾರ ಅಥವಾ 2 ವಾರಗಳ ತನಕ ಲಕ್ಷಣಗಳನ್ನ ತೋರಿಸಿ ನಂತರ ಆ ದನಗಳು ನಿಧಾನವಾಗಿ ಗುಣಮುಖ ಹೊಂದುತ್ತೆ. ಅದರಿಂದ ಗುಣಮುಖ ನಂತರ ಕೂಡ ಅದರ ಪರಿಣಾಮಗಳು ಉಳ್ಕೊಳ್ಳುತ್ತೆ. ಅದಕ್ಕೆ ನಾವು ರೋಗ ನಂತರದ ಪರಿಣಾಮ ಅಥವಾ ಆಫ್ಟರ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ. ಸೊ ಇದು ಹೆಂಗೆ ಅಂದ್ರೆ ಜೀವನ ಪೂರ್ತಿ ಉಳ್ಕೊಳ್ಳೋ ಸಂಭವ ಇರುತ್ತೆ. ಏನಂದ್ರೆ ಹಾಲಿನ ಉತ್ಪಾದನೆ ಕಡಿಮೆ ಆಗೋದು, ಮೊದಲಿನಷ್ಟು ಹಾಲಿನ ಉತ್ಪಾದನೆ ಅದು ಕೊಡದೇ ಇರಬಹುದು, ಕೆಲವೊಂದು ರಿಕವರ್ ಆಗಿ ಮಾಮೂಲಿ ಕೊಡಬಹುದು, ಬಹಳ ಅಪರೂಪ, ಸ್ವಲ್ಪ ಹಾಲಿನ ಉತ್ಪಾದನೆ ಸಾಮಾನ್ಯ ಕಡಿಮೆ ಆಗುತ್ತೆ. ಅದ ನಂತರ ಸರಿಯಾಗಿ ಬೆದೆಗೆ ಬರದೇ ಇರೋದು, ಗರ್ಭ ಧರಿಸ್ತಾ ಇರತಕ್ಕಂಥದ್ದು, ಕೂರ್ಲು ಒಟ್ಟಾಗಿ ಬೆಳೆಯೋದು, ಆಮೇಲೆ ಸಾಮಾನ್ಯವಾಗಿ ಇದು ಕೂಡ ಏನಂದ್ರೆ ಏದುಸಿರು ಬಿಟ್ಕೊಂಡು ಸ್ವಲ್ಪ ಉಷ್ಣಾಂಶ ಕುಣಕ್ಕೆ ತಡೆಯಲ್ಲ ಅಥವಾ ಬಿಸಿಲಿನ ತಡೆಯಲ್ಲ, ಹೋಗಿ ನೆರಳಲ್ಲಿ ನಿಂತ್ಕೊಳ್ತಕ್ಕಂಥದ್ದು. ಸೊ ಇದು ಕೂಡ ಸಾಕಷ್ಟು ರೋಗದಿಂದ ನರಳಿ ಗುಣಮುಖ ಹೊಂದಿರತಕ್ಕಂಥ ರಾಸುಗಳಲ್ಲಿ ಕಂಡು ಬರುತ್ತೆ. ಅದಲ್ಲದೆ ನಾವು ದುಡಿಮೆಗೆ ಉಪಯೋಗಿಸ್ತಕ್ಕಂಥ ಜಾನುವಾರುಗಳಲ್ಲಿ ಕೂಡ ಅದು ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಸೊ ಅದರಲ್ಲೂ ಕೂಡ ಅದು ಒಂದು ಪರಿಣಾಮವನ್ನು, ರೋಗ ನಂತರದ ಪರಿಣಾಮವನ್ನು ಕಾಣಬಹುದು. ಸೊ ಹಂಗಾಗಿ ರೋಗ ಲಕ್ಷಣಗಳಷ್ಟೇ ಅಲ್ಲ, ರೋಗ ನಂತರದ ಪರಿಣಾಮಗಳನ್ನು ಕೂಡ ನಾವು ಈ ರೋಗ ಗಮನಿಸಿ ರೋಗ ನಿಯಂತ್ರಣಕ್ಕೆ ನಾವು ಮನಸ್ಸನ್ನು ಕೊಡಬೇಕಾಗುತ್ತೆ. ಇದು ನಾವು ಇದುವರೆಗೆ ಹೇಳಿದ್ದು ದನಕರುಗಳಲ್ಲಿ ಅಥವಾ ಎಮ್ಮೆಗಳಲ್ಲಿ ಸಾಮಾನ್ಯ ಕಾಣಿಸ್ತಕ್ಕಂಥದ್ದು, ಮತ್ತೆ ಸಾಮಾನ್ಯವಾಗಿ ತೀರುತ್ತೆ ಮಿಶ್ರತಳಿ ಹಸುಗಳಲ್ಲಿ ಜಾಸ್ತಿ ತೀರುವಾಗ ಕಂಡುಬರುತ್ತೆ. ಕುರಿ ಮತ್ತೆ ಮೇಕೆಗಳಲ್ಲಿ ಕೂಡ ಈ ಒಂದು ರೋಗ ಕಾಣಿಸ್ಬೋದು. ಆದ್ರೆ ಏನಪ್ಪಾ ಅಂದ್ರೆ ದನಗಳಲ್ಲಿ ಕಾಣಿಸ್ತಕ್ಕಂಥ ಲಕ್ಷಣಗಳೇ ಬಂದರೂ ಕೂಡ, ಅದೇ ಮಾದರಿ ಲಕ್ಷಣಗಳು ಬಂದರೂ ಕೂಡ ಏನಾಗುತ್ತೆ, ಅದರಲ್ಲಿ ತೀರುತ್ತೆ ಬಹಳ ಕಡಿಮೆ ಕುರಿ ಮೇಕೆಗಳಲ್ಲಿ. ಅದು ಬಂದಿದ್ದು ಕೆಲವು ಸಲ ಗೊತ್ತಾಗಲ್ಲ, ಎಲ್ಲೋ ಸ್ವಲ್ಪ ದಿವಸ ಒಂಚೂರು ಜ್ವರ ಇದ್ದು ಸ್ವಲ್ಪ ಹುಣ್ಣುಗಳಾಗಿ ಹಾಗೆ ವಾಸಿ ಆಗ್ತಕ್ಕಂಥ ಒಂದು ಸಂಭವನೆ ಜಾಸ್ತಿ. ಹಂದಿಗಳಲ್ಲಿ ಕೂಡ ಈ ಕಾಲುಬಾಯಿ ಜ್ವರ ಕಾಣಿಸ್ಕೊಳ್ಳುತ್ತೆ. ಹಂದಿಗಳಲ್ಲಿ ಹೆಚ್ಚಾಗಿ ಕಾಲಿನಲ್ಲಿ ಇದರ ತೀವ್ರತೆ ಜಾಸ್ತಿ, ಕಾಲಿನಲ್ಲಿ ಗೊರಸು ಅಥವಾ ಕೊಳು ಅಂತ ಏನು ಹೇಳ್ತೀವಿ ಅಲ್ಲಿ ಹುಣ್ಣುಗಳು ಮತ್ತೆ ಗಾಯಗಳಿಂದ ಕೆಲವು ಸಲ ಅದೇ ಕೂಡ ಕಿತ್ಕೊಂಡು ಬರ್ತಕ್ಕಂಥ ಅಷ್ಟು ಒಂದು ತೀವ್ರವಾಗಿ ಕಾಣಿಸ್ಕೊಳ್ಬಹುದು. ಕಾಲು ಕುಂಟೋದು ಎಲ್ಲ ಸಾಮಾನ್ಯ. ಹಂದಿ ಮರಿಗಳಲ್ಲಿ ಬಹಳ ಸಿವಿಯರ್ ಅಂದ್ರೆ ಬಹಳ ತೀವ್ರವಾಗಿ ಕಾಣಿಸ್ಕೊಳ್ಬಹುದು, ಸಾಕಷ್ಟು ಸಾವು ಕೂಡ ಉಂಟಾಗಬಹುದು ಹಂದಿ ಮರಿಗಳಲ್ಲಿ. ದೊಡ್ಡ ಹಂದಿಗಳಲ್ಲಿ ಅಷ್ಟೊಂದು ಸಾವಿಲ್ಲ, ಕಾಲಿನಲ್ಲಿ ಜಾಸ್ತಿ ಇದು ಕಾಣಿಸ್ಕೊಳ್ಳುತ್ತೆ ಹುಣ್ಣುಗಳು ಗಾಯಗಳು, ಆದರೆ ಮರಿಗಳಲ್ಲಿ ಸಾವು ಕೂಡ ಕಾಣಿಸ್ಕೊಳ್ಬಹುದು. ಹೀಗೆ ನಾವು ಸಾಕ್ತಕ್ಕಂತಹ ಬಹುತೇಕ ಗೊರಸುಳ್ಳತಕ್ಕಂತಹ ಎಲ್ಲಾ ಪ್ರಾಣಿಗಳಲ್ಲೂ ಕೂಡ ಈ ಒಂದು ಕಾಯಿಲೆ ಕಾಣಿಸಿಕೊಳ್ಳುತ್ತೆ. ಕೆಲವು ಪ್ರಾಣಿಗಳಲ್ಲಿ ಇದರ ತೀವ್ರತೆ ಹೆಚ್ಚಾಗಿದ್ರೆ ಇನ್ನು ಕೆಲವು ಪ್ರಾಣಿಗಳಲ್ಲಿ ಕಡಿಮೆ ಇರುತ್ತೆ ಅನ್ನುವಂಥದ್ದು. ನಾವು ಜಾನುವಾರುಗಳನ್ನ ಸಾಕುವಾಗ ಅದ್ರ ಜೊತೆ ನಮ್ಮ ಒಡನಾಟವು ಕೂಡ ಸಾಕಷ್ಟು ಇರುತ್ತೆ. ಈ ನಿಟ್ಟಿನಲ್ಲಿ ಈ ರೋಗ ಮನುಷ್ಯರಿಗೆ ಬರತಕ್ಕಂತಹ ಸಾಧ್ಯತೆ ಇದೆಯಾ ಹೇಗೆ ಅಂತ? ಇಲ್ಲ, ಆ ಒಂದು ವಿಚಾರದಲ್ಲಿ ನಾವು ಭಯಪಡಬೇಕಾಗಿಲ್ಲ. ಮನುಷ್ಯರಿಗೆ ಏನು ಈ ರೋಗ ಬರೋದಿಲ್ಲ. ಸೊ ನಾವು ಅದರ ಒಡನಾಟ ಇದ್ರೂ ಅದ್ರ ಬಗ್ಗೆ ನಾವು ಭಯಪಡಬೇಕಾಗಿಲ್ಲ. ಬೇರೆ ಜಾನುವಾರುಗಳಿಗೆ ಈ ರೋಗ ಹರಡದ ಹಾಗೆ ನಮ್ಮ ಕೃಷಿಕರು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ? ಸೊ ಈ ಒಂದು ಪ್ರಶ್ನೆ ಬಹಳ ಮುಖ್ಯ, ಯಾಕಂದ್ರೆ ಈ ರೈತರ ಪಾತ್ರ ಏನಿದೆ ಇದರಲ್ಲಿ ರೋಗ ತಡೆಗಟ್ಟೋದಕ್ಕೆ ಏನೋದನ್ನ ಅವರು ಮನಗಾಣಬೇಕಾಗುತ್ತೆ. ನಿಮ್ಗೆ ಗೊತ್ತು, ಯಾವುದೇ ಒಂದು ರಾಸುಗೆ ಅಥವಾ ಈ ಒಂದು ಮನುಷ್ಯಗೂ ರೋಗ ಬಂತು ಅಂದ್ರೆ ಸಾಮಾನ್ಯವಾಗಿ ಅದು ಬೇರ್ಪಡಿಸಬೇಕು ಅಂತ ಹೇಳ್ತೀವಿ. ಇಲ್ಲೂ ಕೂಡ ಹಾಗೇನೆ, ಸೋಂಕಿತ ರಾಸುಗಳನ್ನ ಗುರುತಿಸಿದ ತಕ್ಷಣ ಬೇರ್ಪಡಿಸಬೇಕು. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಇದೊಂದು ಅತಿ ಹೆಚ್ಚು ಸಾಂಕ್ರಾಮಿಕ ರೋಗ, ಬಹಳ ಸಾಂಕ್ರಾಮಿಕ ರೋಗ ಅಂತೇಳಿ. ಸೊ ಬಹಳ ಬೇಗ ಹರಡೋದ್ರಿಂದ ಅದನ್ನ ಗುರುತಿಸಿ ಬೇರ್ಪಡಿಸಬೇಕು, ಹೊರಗಡೆ ಮೇಯೋದಕ್ಕೆ ಬಿಡಬಾರ್ದು. ಯಾಕೆ ಸುತ್ತಮುತ್ತಲಿನ ಪರಿಸರನೆಲ್ಲನೂ ಈ ವೈರಾಣು ಕಲುಷಿತಗೊಳಿಸಿ ಅಂತ ಹೇಳಿದ್ದೇನೆ. ಸೊ ಹಾಗಾಗಿ ಹೊರಗಡೆ ಮೇಯೋದಕ್ಕೆ ಬಿಡಬಾರ್ದು, ತಿರುಗಾಡಲು ಬಿಡಬಾರ್ದು. ಹಾಗೇನೆ ಕೆರೆ, ನಾಲೆ, ನೀರಿನ ಗುಂಡಿ, ಈ ತರ ಎಲ್ಲಾ ರಾಸುಗಳು ಜಾನುವಾರುಗಳು ಬಂದು ಎಲ್ಲಿ ನೀರು ಕುಡಿಯೋ ಸಂಭವ ಇರುತ್ತೋ ಅಲ್ಲಿ ಅದನ್ನ ನೀರು ಕುಡಿಯೋದಕ್ಕೆ ಬಿಡಬಾರ್ದು. ಅದರ ಜ್ವಲಿನಿಂದ ಅದರಿಂದ ಕೂಡ ಅದು ರೋಗ ಹರಡೋ ಸಂಭವ ಇರುತ್ತೆ. ಆದಷ್ಟು ಈ ರಾಸುಗಳನ್ನ ಚಲನವಲನ ಕಡಿಮೆ ಮಾಡಬೇಕು, ಎಲ್ಲೂ ಹೋಗದ ಹಾಗೆ ಆದಷ್ಟು ಅದ್ರ ಮೂವ್ಮೆಂಟ್ ನ ಅವಾಯ್ಡ್ ಮಾಡ್ಬೇಕು, ಚಲನವಲನ ಕಡಿತ ಮಾಡಬೇಕು. ಮತ್ತೆ ಸಂತೆಗೆ ತಗೊಂಡೋಗೋದು ಜಾತ್ರೆಗೆ ತಗೊಂಡೋಗೋದು, ಜಾನುವಾರು ಪ್ರದರ್ಶನಗಳು ತಗೊಂಡೋಗೋದು, ಇದನ್ನೆಲ್ಲ ಸಂಪೂರ್ಣವಾಗಿ ನಿರ್ಬಂಧ ಮಾಡಬೇಕು. ಈಗ ನಮ್ಮ ಜಿಲ್ಲೆಯಲ್ಲಿ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಒಂದು ಕೋರಿ ನಾವು ಅವರಿಂದ ಒಂದು ಆದೇಶ ಕೂಡ ಆಗಿದೆ. ಜಾನುವಾರುಗಳ ಜಾತ್ರೆ ಅಥವಾ ಸಂತೆನ ನಿಷೇಧ ಮಾಡಲಾಗಿದೆ ಆಲ್ರೆಡಿ ಈ ತಿಂಗಳ 13ನೇ ತಾರೀಕು ತನಕ. ಅದು ಮುಂದೆ ಹಾಗೆ ಅದು ಕಂಟಿನ್ಯೂ ಆಗ್ತಕ್ಕಂತ ಒಂದು ಸಂಭವ ಕೂಡ ಇದೆ. ಸೊ ಇದೆಲ್ಲ ಮಾಡೋ ಉದ್ದೇಶ ಏನಂದ್ರೆ ಆದಷ್ಟು ಒಂದು ಸೋಂಕಿತ ಪ್ರಾಣಿಗಳನ್ನ ಚಲನವನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ. ಸೊ ಇದನ್ನ ರೈತರು ಅವರೇ ಸ್ವಇಚ್ಛೆಯಿಂದ ಪಾಲಿಸಬೇಕಾಗತ್ತೆ. ಅದೇ ನಂತರ ಅವರು ಈಗ ಅವ್ರನ್ನ ಪಾಲನೆ ಮಾಡಬೇಕಾಗತ್ತಲ್ಲ ಜಾನುವಾರುಗಳನ್ನ, ಮೊದಲು ಚೆನ್ನಾಗಿರೋ ಆರೋಗ್ಯವಾಗಿರತಕ್ಕಂಥ ರಾಸುಗಳಿಗೆ ಮೇವು ನೀರು ಹಾಕಿ, ನಂತರ ರೋಗ ಪೀಡಿತ ರಾಸುಗಳಿಗೆ ಮೇವು ನೀರು ಹಾಕ್ತಕ್ಕಂಥ ಒಂದು ಅಭ್ಯಾಸನ ಬೆಳೆಸ್ಕೋಬೇಕು. ಇಲ್ಲಾಂದ್ರೆ ನಾವೇ ಅದರ ರೋಗನ ಹರಡ್ದಂಗಾಗತ್ತೆ. ಸೊ ಅದ ನಂತರ ಯಾವ ಸೋಂಕಿತ ರಾಸು ಅಥವಾ ರೋಗ ಬಂದಿರತಕ್ಕಂಥ ರಾಸುಗೆ ಹಾಕಿರ್ತಕ್ಕಂಥ ಆಹಾರ, ನೀರು, ಪಾತ್ರೆ, ಅದ್ರ ಜಾಗ ಇದನ್ನೆಲ್ಲ ಆರೋಗ್ಯವಂತ ಪ್ರಾಣಿಗಳಿಗೆ ಉಪಯೋಗಿಸಬಾರದು. ಸೊ ಅದೇ ಒಂದು ಜಾಗದಲ್ಲಿ ಕಟ್ಟಾಕೋದು, ಆ ಒಂದು ನೀರು ಉಳಿದ ನೀರು ಆಹಾರ ಅಥವಾ ಫೀಡ್ಸ್ ಅದು ಕೊಡೋದು, ಇದನ್ನ ಯಾವುದೇ ಕಾರಣಕ್ಕೂ ಮಾಡಬಹುದು. ಅದೇ ಪಾತ್ರೆ ಕೂಡ ಉಪಯೋಗಿಸಬಾರದು. ಒಂದು ವೇಳೆ ಉಪಯೋಗಿಸಬೇಕಾಗಿ ಬಂದ್ರೆ ಆ ಪಾತ್ರೆ ಅಥವಾ ಸಲಕರಣೆಗಳನ್ನ ಅದು ಒಂದು ಕ್ರಿಮಿನಾಶಕಗಳಿಂದ ಸ್ವಚ್ಛಗೊಳಿಸಿ, ನಂಜುನಾಶಕಗಳಿಂದ ಅದನ್ನೆಲ್ಲ ಸ್ವಚ್ಛಗೊಳಿಸಿ ಉಪಯೋಗಿಸಬೇಕಾಗತ್ತೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ವಾಷಿಂಗ್ ಸೋಡಾ, ಸೋಡಿಯಂ ಕಾರ್ಬೋನೇಟ್ ಅಂತ ಏನ್ ಹೇಳ್ತೀವಿ, ವಾಷಿಂಗ್ ಸೋಡಾ 4% ದ್ರಾವಣ ಮಾಡಿಕೊಂಡು ಅದರಲ್ಲಿ ತೊಳೆದು ಸ್ವಲ್ಪ ನೆನೆಸಿದ್ದು ನಂತರ ಅದನ್ನ ಉಪಯೋಗಿಸಬೇಕಾಗತ್ತೆ. ಸೊ ಈ ತರ ಒಂದು ಮುನ್ನೆಚ್ಚರಿಕೆಯನ್ನ ತಗೋಬೇಕಾಗತ್ತೆ. ಈಗ ಜಾನುವಾರುಗಳು ಅಂತ ಹೇಳಿದ್ರೆ ನಾವು 4-6 ಸಂಖ್ಯೆನಲ್ಲಿ 16 ಸಂಖ್ಯೆನಲ್ಲಿ ಸಾಕ್ತಿವಿ ಇವತ್ತಿಗೂ ಕೂಡ. ಈ ನಿಟ್ಟಿನಲ್ಲಿ ಯಾವ್ದಾದ್ರು ಒಂದು ಹಸುಗೆ ಅಥವಾ ಎಮ್ಮೆಗೆ ಈ ಲಕ್ಷಣಗಳು ಕಾಣಿಸ್ಕೊಂತು ಅಂತ ತಕ್ಷಣ ನಾವು ಬೇರೆ ಹಸುಗಳಿಂದ ಇವುಗಳನ್ನ ಪ್ರತ್ಯೇಕವಾಗಿ ಇಡಬೇಕು ಅನ್ನೋದಾದ್ರೆ ಎಷ್ಟು ದೂರದಲ್ಲಿ ಇದನ್ನ ಇಡಬೇಕಾಗತ್ತೆ? ಈಗ ಅವ್ರಿಗೆ ರೈತರಿಗೆ ಜಾಗದ ಬಗ್ಗೆ ಒಂದು ಅದೇ ಒಂದು ಲಿಮಿಟೇಷನ್ ಇರುತ್ತೆ, ಸಾಕಷ್ಟು ದೂರದಲ್ಲಿ ಇಡಕ್ಕಾಗಲ್ಲ. ಮತ್ತೆ ನಿಮ್ಗಾಗಲೇ ಹೇಳದೆ ಗಾಳಿ ಮುಖಾಂತರ ಕೂಡ ಹರಡಬಹುದು. ಆದ್ರೆ ಹಾಗಂತ ಹೇಳಿ ನಾವು ಒಟ್ಟಿಗೆ ಕಟ್ಟಾಕಬಾರದು, ಒಟ್ಟಿಗೆ ಇದನ್ನ ಮಾಡಬಾರದು. ಆದಷ್ಟು ಅದನ್ನ ಎಷ್ಟು ದೂರ ಅವ್ರಿಗೆ ಈಗ ಮನೆ ಹಿತ್ತಲಲ್ಲಿ ಒಂದು ಮತ್ತೆ ಕೆಲವು ಕಟ್ಟಾಕೊಂಡು ಮನೆ ಎದುರುಗಡೆ ಅಥವಾ ಅವ್ರ ತೋಟದಲ್ಲಿ ಏನಾದ್ರೂ ಬೇರೆ ಜಾಗ ಇತ್ತು ಅಂದ್ರೆ ಅದನ್ನ ಅವರು ಆಯ್ಕೆ ಮಾಡಿಕೊಂಡು ಅಲ್ಲಿ ಕಟ್ಟಾಕ್ತಕ್ಕಂಥದ್ದು, ಅದು ಸಾಕಷ್ಟು ದೂರದಲ್ಲಿ ಕಟ್ಟಾಕಿ ಹೊರಗಡೆ ಎಲ್ಲ ಅದನ್ನ ಹೊರಡೋದಕ್ಕೆ ಬಿಡದೆ ಮಾಡಿದ್ರೆ ಎಷ್ಟೋ ನಾವು ರೋಗ ಹರಡೋದನ್ನ ಕಡಿಮೆ ಮಾಡಬಹುದು. ಈಗ ಯಾವ್ದಾದ್ರೂ ಒಂದು ಪ್ರಾಣಿಗೆ ನಾವು ಸಾಕ್ತಾ ಇರ್ತಕ್ಕಂಥ ಪ್ರಾಣಿಗೆ ರೋಗ ಕಾಣಿಸ್ಕೊಂತು ಅಂತ ಅಂದಾಗ ಆ ಪ್ರಾಣಿಯನ್ನ ಅಥವಾ ಜಾನುವಾರವನ್ನ ನಾವು ಹೇಗೆ ಆರೈಕೆಯನ್ನ ಮಾಡಬೇಕು, ಹೇಗೆ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ? ಇದು ಕೂಡ ಸಾಕಷ್ಟು ಮುಖ್ಯನೇ. ಯಾಕಂದ್ರೆ ಅದನ್ನ ಹೇಗೆ ನಿರ್ವಹಣೆ ಮಾಡೋದು ಅನ್ನೋದ್ರ ಮೇಲೂ ಕೂಡ ಅದು ಹೇಗೆ ಗುಣಮುಖ ಆಗ್ಬೋದು, ಅದರ ಕೆಲವು ಸಲ ಅದರ ಸಾವಿಂದ ಹೇಗೆ ತಪ್ಪಿಸ್ಬೋದು ಅನ್ನೋದನ್ನೆಲ್ಲ ನಾವು ತಿಳ್ಕೋಬೇಕಾಗತ್ತೆ. ನಾನು ಆಗ ಹೇಳಿದೆ ಬಾಯಲ್ಲಿ ಹುಣ್ಣುಗಳಾಗತ್ತೆ ಅಂತ. ಈ ಹುಣ್ಣುಗಳಾಗೋದ್ರಿಂದ ಅದು ಮೇವು ನೀರನ್ನೆಲ್ಲನೂ ನಿಲ್ಲಿಸ್ಬಿಡುತ್ತೆ ತಗೊಳ್ಳೋದನ್ನ. ಸೊ ಹಂಗಾಗಿ ಅದಕ್ಕೆ ಆ ಹುಣ್ಣುಗಳನ್ನು ಆದಷ್ಟು ಬೇಗ ವಾಸಿ ಮಾಡಬೇಕು. ಈ ವಾಸಿ ಮಾಡಬೇಕು ಅಂತಂದ್ರೆ ಪ್ರತಿ ದಿವಸ 3-4 ಬಾರಿ ಅಡುಗೆ ಸೋಡದ ದ್ರಾವಣ ಮಾಡ್ಕೋಬೇಕು. ಏನಿಲ್ಲ, 1 ಲೀಟರ್ ಒಂದು ಅಂದಾಜು 1 ಲೀಟರ್ ನೀರಿಗೆ 1% ಅಂತ ಹೇಳ್ತೀವಿ. ಅದನ್ನೇನಂದ್ರೆ 1 ಚಮಚ, ಒಂದು ಮಾಮೂಲಿ ಚಮಚದಲ್ಲಿ 1 ಚಮಚದಷ್ಟು ಅಡುಗೆ ಸೋಡಾ, 1-2 ಚಮಚದಷ್ಟು ಅಡುಗೆ ಸೋಡಾ ಹಾಕಿ ಅದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಅದರಿಂದ ಬಾಯನ್ನು ತೊಳಿಬೇಕು. ಅದನ್ನ ಕುಡಿಸ್ಲಿಕ್ಕೆ ಹೋಗಬಾರದು, ಬಾಯನ್ನು ತೊಳೆಯೋದಷ್ಟೇ. ಸೊ ಈ ತರ ತೊಳೆಯೋದ್ರಿಂದ ಏನಾಗುತ್ತೆ, ಸಾಕಷ್ಟು ಸಂಖ್ಯೆನಲ್ಲಿ ಲಕ್ಷಾಂತರ ಸಂಖ್ಯೆನಲ್ಲಿ ವೈರಾಣುಗಳು ಆ ಬಾಯಿಂದ ಜೊಲ್ಲಿಂದ ಹುಣ್ಣಿಂದ ಎಲ್ಲ ಬರ್ತಾ ಇರೋದು, ಅದನ್ನ ಅಲ್ಲೇ ಆ ವೈರಾಣುಗಳು ಸತ್ತೋಗುತ್ತೆ. ಅದರಿಂದ ಹೊರಗಡೆ ಬಂದು ಮತ್ತೆ ಬೇರೆದಕ್ಕೆ ಹರಡ್ತಕ್ಕಂತ ಒಂದು ಇದನ್ನ ನಾವಲ್ಲೇ ಸಾಕಷ್ಟು ತಪ್ಪಿಸ್ಬಿಡ್ಬೋದು. ಅದ್ರ ಜೊತೆಗೆ ಆ ಹುಣ್ಣುಗಳು ಕೂಡ ಬೇಗ ಮಾಯೋದಕ್ಕೆ, ಅದ್ ಹುಣ್ಣುಗಳು ಬೇಗ ವಾಸಿ ಆಗೋದಕ್ಕೆ ಸಹಾಯ ಆಗುತ್ತೆ. ಸೊ ಅದನ್ನ ನೀವು ಅಡುಗೆ ಸೋಡಾ ಉಪಯೋಗಿಸಿ ತೊಳೆಯಬಹುದು. ಅದೇ ತರ ಕಾಲಲ್ಲಿ ಕೂಡ ಹುಣ್ಣುಗಳು ಕಾಣಿಸ್ಕೊಳತ್ತೆ ಅಂತ ಹೇಳಿದೆ. ಆ ಕಾಲನ್ನು ಸಹ ನಾವು ಅಡುಗೆ ಸೋಡದಲ್ಲೂ ಕೂಡ ತೊಳಿಬಹುದು, ಅಥವಾ PPA ಲೋಷನ್ ಅಥವಾ ಪೊಟ್ಯಾಸಿಯಂ ಪರ್ಮಾಂಗನೇಟ್ ದ್ರಾವಣ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸಾಲಯಗಳಲ್ಲಿ ಸಿಗುತ್ತೆ, ಸಣ್ಣಗೆ ಕಪ್ಪು ಹರಳ ತರ ಇರುತ್ತೆ. ಸೊ ಅದು ಒಂದು ಚಿಟಿಕೆಯಷ್ಟು ಹಾಕಿದ್ರೆ ಒಂದು ಗುಲಾಬಿ ಬಣ್ಣಕ್ಕೆ ನೀರು ತಿರುಗುತ್ತೆ. ಸೊ ಆ ಒಂದು ನೀರು ತಿರುಗಿದ ತಕ್ಷಣ ಆದ್ರಿಂದ ಕಾಲನ್ನ ದಿನಕ್ಕೊಂದು 3-4 ಸಲ ತೊಳಿಬೇಕಾಗತ್ತೆ. ಕಾಲ್ನಾಡು ಕೂಡ ಹುಣ್ಣುಗಳಾಗೋದ್ರಿಂದ, ಅದರಿಂದ ಬರ್ತಕ್ಕಂಥ ದ್ರವ ಸ್ರವಿಸೋದ್ರಿಂದ, ಅದರಿಂದೆಲ್ಲ ವೈರಾಣುಗಳು ಬರೋದನ್ನ ಈ ತರ ನಾಶಪಡಿಸಬಹುದು, ಹರಡೋದನ್ನ ತಡೆಗಟ್ಟಬಹುದು. ಈ ತರ ಒಂದು ದಿನಕ್ಕೆ 3-4 ಬಾರಿ ಕಾಲನ್ನ ಮತ್ತೆ ಬಾಯಿನ ತೊಳಿಬೇಕಾಗತ್ತೆ. ಸೊ ಅದೇ ತರ ನಿಮಗೆ ಬಾಯಿ ತೊಳೆದಾದ್ಮೇಲೆ ಬಾಯಲ್ಲಿರೋ ಹುಣ್ಣುಗಳು ಬೇಗ ವಾಸಿ ಆಗ್ಬೇಕು ಅಂದ್ರೆ ಬೋರಿಕ್ ಆಸಿಡ್ ಪುಡಿ ಅಂತ ಬರುತ್ತೆ, ಅದು ಆಸ್ಪತ್ರೆಗಳಲ್ಲೂ ಸಿಗುತ್ತೆ, ಹೊರಗಡೆ ಔಷಧಾಲಯಗಳು ಕೂಡ ಸಿಗುತ್ತೆ. ಆ ಬೋರಿಕ್ ಆಸಿಡ್ ಪುಡಿಯನ್ನ ಒಂದು ಸ್ವಲ್ಪ ಜೇನುತುಪ್ಪ ಅಥವಾ ಗ್ಲಿಸರಿನ್ ಅಂತ ಸಿಗುತ್ತೆ ಆಸ್ಪತ್ರೆಗಳಲ್ಲಿ, ಗ್ಲಿಸರಿನ್ ಅಥವಾ ಜೇನುತುಪ್ಪದ ಜೊತೆ ಅದನ್ನ ಮಿಶ್ರಣ ಮಾಡಿ ಪೇಸ್ಟ್ ತರ ಮಾಡಿಕೊಂಡು ಆ ಒಂದು ಲೇಪನವನ್ನ ಬಾಯಿಗೆ ಮತ್ತೆ ಹುಣ್ಣುಗಳಿಗೆ ಹಚ್ಚಬೇಕು. ಹೀಗೆ ಹಚ್ಚೋದ್ರಿಂದ ಅದು ಬಹಳ ಬೇಗ ವಾಸಿ ಆಗುತ್ತೆ. ಕಾಲಲ್ಲಿ ಕೂಡ ಹುಣ್ಣಾಗಿರುತ್ತೆ, ಅದಕ್ಕೂ ಕೂಡ ಹುಣ್ಣಾಗಿ ಗಾಯ ಆಗಿ ನಾನು ಹೇಳಿದೆ ಹುಳಗಳೆಲ್ಲ ಬಿಡಬಹುದು ಅಂತ. ಆ ಹುಳಗಳೆಲ್ಲ ಬೀಳ್ತು ಅಂತ ಹೇಳಿದ್ರೆ ನಿಮ್ಗೆ ಗಾಯ ವಾಸಿ ಆಗೋ ತುಂಬಾ ನಿಧಾನ ಆಗೋಗುತ್ತೆ. ಸೊ ಅದನ್ನ ತಪ್ಪಿಸೋದಕ್ಕೆ ಏನ್ ಮಾಡ್ಬೇಕು, ಹುಳ ಬೀಳ್ದಿರೋ ತರ ನೋಡ್ಕೋಬೇಕು, ಕೀಡೆ ಹಾಕ್ತಿರೋ ತರ. ಹೇಗೆ ಅಂದ್ರೆ ನೀಲಗಿರಿ ತೈಲ ನಿಮ್ಗೆಲ್ಲರೂ ಗೊತ್ತೇ ಇರುತ್ತೆ, ಅದನ್ನ ಸ್ವಲ್ಪ ಹತ್ತಿನಲ್ಲಿ ಹತ್ಕೊಂಡು ಹಾಗೆ ಸ್ವಲ್ಪ ಗೊರ್ಸುಗಳ ಮಧ್ಯ ಸ್ವಲ್ಪ ಹಚ್ಚಿದಾಗ ಮಾಡಿ ಹಾಗೆ ಬಿಟ್ಬಿಡೋದು ಅದನ್ನ ಹತ್ತಿ ಸಮೇತ ಬಿಟ್ಬಿಟ್ರೆ ಹಾಗೇನಾಗುತ್ತೆ, ಅದರಿಂದ ಒಂದು ಕೀಡೆ ಹಾಕೋದನ್ನ ದಿವಸ ಬಿಟ್ಟು ದಿವಸ ಮಾಡಿಸಾಕು, ಡೈಲಿ ಬೇಕಾಗಲ್ಲ, ಪ್ರತಿನಿತ್ಯ ಬೇಕಾಗಲ್ಲ, ದಿವಸ ಬಿಟ್ಟು ದಿವಸ ಈ ತರ ಮಾಡಿದ್ರೆ ಸೊ ಅದನ್ನ ತಪ್ಪಿಸ್ಬೋದು. ಹಾಗೇನೆ ಕಾಲನ್ನ ತೇವಾಂಶಕ್ಕೆ ಒಡೆದಾಗ ನೋಡ್ಕೋಬೇಕು, ಸ್ವಲ್ಪ ಡ್ರೈ ಇರೋ ಕಡೆ ಒಣಗಿರೋ ಕಡೆ ಒಂದು ಆ ತರ ಮಾಡ್ಕೋಬೇಕು. ಮತ್ತೆ ಅದಷ್ಟೇ ಎಲ್ಲ, ಗಾಯ ಮತ್ತೆ ಹುಣ್ಣು ಬೇಗ ವಾಸಿ ಆಗೋದಕ್ಕೆ ನಂಜು ನಿರೋಧಕ ಅಂತ ಏನ್ ಹೇಳ್ತೀವಿ, ಆಂಟಿಸೆಪ್ಟಿಕ್ಸ್ ಆ ಪುಡಿಗಳ ರೂಪದಲ್ಲಿ ಸಿಗುತ್ತೆ, ಆಯಿಂಟ್ಮೆಂಟ್ ರೂಪದಲ್ಲಿ ಸಿಗುತ್ತೆ, ಸ್ಪ್ರೇಗಳ ರೂಪದಲ್ಲಿ ಸಿಗುತ್ತೆ. ಸೊ ಯಾವ್ದಾದ್ರು ಒಂದನ್ನ ಪಶುವೈದ್ಯರ ಸಲಹೆ ಮೇರೆಗೆ ಒಂದು ಅದನ್ನ ಬಳಸಿ ಹಚ್ಚೋದಕ್ಕೆ ಶುರು ಮಾಡಬೇಕು. ಈಗಾದ್ರೆ ಗಾಯ ಕೂಡ ಬೇಗ ವಾಸಿ ಆಗುತ್ತೆ. ಮೇನ್ ಆಗಿ ಹುಳುಗಳು ಬಿಡಬಾರ್ದು, ಗಾಯ ಬೇಗ ವಾಸಿ ಆಗೋದಕ್ಕೆ ಈ ತರ ಒಂದು ನಂಜು ನಿರೋಧಕ ಪುಡಿ ಆಯಿಂಟ್ಮೆಂಟ್ ಸ್ಪ್ರೇಗಳನ್ನ ಯಾವ್ದಾದ್ರು ಒಂದನ್ನ ಹಚ್ಕೋಬೇಕು. ಸೊ ಹಾಗೇನೆ ಕೆಲವರು ರೈತರು ಬೇವಿನೆಣ್ಣೆ ಕೂಡ ಹಾಕ್ತಾರೆ ಇದಕ್ಕೆ, ಜಾಸ್ತಿ ಹುಳುಗಳು ಬೀಳಬಾರ್ದು ಅಂತ. ಆದ್ರೆ ಬೇವಿನೆಣ್ಣೆ ಜಾಸ್ತಿ ಪ್ರತಿ ದಿವಸ ಜಾಸ್ತಿ ಹಾಕೋದ್ರಿಂದ ಏನಾಗುತ್ತೆ, ಗುರ್ಸು ಮೃದು ಆಗ್ಬಿಡುತ್ತೆ, ಮೃದು ಆಗ್ಬಿಟ್ಟು ಅವಾಗ ಅದರಿಂದ ಕೂಡ ಗಾಯ ಆಗ್ಬೋದು, ಬೇಗ ವಾಸಿ ಆಗಲ್ಲ. ಸೊ ಹಂಗಾಗಿ ಆದಷ್ಟು ಬೇವಿನೆಣ್ಣೆನ ಜಾಸ್ತಿ ಹಾಕೋದನ್ನ ಅವಾಯ್ಡ್ ಮಾಡಬೇಕು, ಹಾಕ್ಬಾರ್ದು. ಅದ್ರ ಬದಲು ನೀಲಗಿರಿ ತೈಲ ನಾನು ಹೇಳಿದಾಗ ಸ್ವಲ್ಪ ದಿವಸ ಬಿಟ್ಟು ದಿವಸ ಹಚ್ಕೊಂಡ್ರೆ ಅದರಿಂದನೂ ಕೂಡ ನಾವು ಹುಳುಗಳು ಬೀಳೋದನ್ನ ತಡೆಗಟ್ಬೋದು. ಅದೇ ತರ ಇನ್ನು ನಾನು ಹಾಗೆ ಹೇಳಿದೆ, ನೀರು ಕುಡಿಯೋದನ್ನ ನಿಲ್ಲಿಸ್ಬಿಡುತ್ತೆ ಅಂತ ಹೇಳಿ. ಸೊ ಆದರೆ ನೀವು ಗೊತ್ತು, ನೀರಿನಂಶ ಕಡಿಮೆ ಇರೋ ದೇಹದಲ್ಲಿ ಸಾಕಷ್ಟು ಪರಿಣಾಮಗಳಾಗೋದ್ರಿಂದ ಏನು ಡಿಹೈಡ್ರೇಷನ್ ಅಥವಾ ನಿರ್ಜಲೀಕರಣ ಅಂತ ಹೇಳ್ತೀವಿ, ಅದನ್ನ ತಡೆಗಟ್ಟೋದಕ್ಕೆ 2-3 ಗಂಟೆಗೆ ಒಂದೊಂದ್ಸಲ ಒಂದು 1/2 ಲೀಟ್ರ್ ಪ್ಲಾಸ್ಟಿಕ್ ಬಾಟ್ಲನ್ನ ಯಾವುದೋ ತಗೊಂಡು ನೀರು ತುಂಬಿಸ್ಕೊಂಡು ನಿಧಾನಕ್ಕೆ ನಾಲ್ಗೆನ ಹದುಮ್ಕೊಂಡು ಸ್ವಲ್ಪ ಕತ್ತನ್ನ ಮೇಲಕ್ಕೆ ಎತ್ಕೊಂಡು ಅನುಭವಸ್ಥರಿಗೆ ರೈತರು ಕೆಲವರಿಗೆಲ್ಲ ಗೊತ್ತಿರುತ್ತೆ ಹೇಗೆ ಕುಡಿಸ್ಬೇಕು ಅಂತ. ಸೊ ಅಂಥವ್ರನ್ನ ಒಂದು ಸಹಾಯ ಪಡ್ಕೊಂಡು ನೀರನ್ನ ಕುಡಿಸ್ತಿರ್ಬೇಕು. ಕನಿಷ್ಠ ಒಂದು 2-3 ಲೀಟ್ರ್ ಒಂದ್ಸಲಿಗೆ ನೀವು ಕುಡಿಸ್ತಾ ಹೋದ್ರೆ 2-3 ಗಂಟೆ ಗ್ಯಾಪ್ನಲ್ಲಿ ಸೊ ಸಾಕಷ್ಟು ನೀರು ದೇಹ ಸೇರುತ್ತೆ, ಅದರಿಂದ ನಿತ್ರಾಣಗೊಳ್ಳೋದನ್ನ ನಾವು ತಡೆಗಟ್ಟಬಹುದು. ಒಂದು ನೀರಿಂದ ಆಯ್ತು. ಸೊ ಈ ತರ ನಿಧಾನಕ್ಕೆ ನೀರು ಕುಡಿಸ್ತಾ ಹೋಗ್ಬೇಕು, ಎಷ್ಟು ಸಲ ಆಗುತ್ತೆ ದಿವಸಕ್ಕೆ ಅಷ್ಟು ಸಲ ಕುಡಿಸ್ತಾ ಹೋಗ್ಬೇಕು. ಸಾಮಾನ್ಯವಾಗಿ ಒಂದು ರಾಸಿಗೆ ಒಂದು 300-400 ಕೆಜಿ ಇರ್ತಕ್ಕಂಥದಕ್ಕೆ 30-40 ಲೀಟರ್ ನೀರಿನ ಅವಶ್ಯಕತೆ ಇರುತ್ತೆ ಪ್ರತಿ ದಿವಸ. ಸೊ ಅದರಲ್ಲೊಂದು 1/2 ಭಾಗ ಅಥವಾ ಅದಕ್ಕಿಂತ ಜಾಸ್ತಿನಾದ್ರೂ ನಾವು ನೀರ್ತಾ ಹೋಗ್ತಾ ಹೋಗುತ್ತೆ, ಇಲ್ಲ ಅಂದ್ರೆ ಸಾಕಷ್ಟು ನಿತ್ರಾಣಗೊಳ್ಬಿಡುತ್ತೆ. ಸೊ ಈ ನೀರು ಕುಡಿಸ್ಬೇಕಾದ್ರೆ ನೆತ್ತಿ ಹತ್ತಿದೆ ತರ ನೋಡ್ಕೋಬೇಕು, ಅದು ಗುಟುಕ್ತಾ ಇದೆಯಾ ಅಂತ ನೋಡಿಕೊಂಡು ಕುಡಿಸ್ಬೇಕು, ಅನುಭವಸ್ಥರ ಸಹಾಯ ತಗೋಬೇಕು. ಇಲ್ಲ ಅಂದ್ರೆ ಅದು ಶ್ವಾಸಕೋಶಕ್ಕೆ ಹೋಗಿ ನೆತ್ತಿ ಹತ್ತಿ ಅದರಿಂದ ಇದು ಕೂಡ ಆಗೋ ಚಾನ್ಸ್ ಇರುತ್ತೆ, ಏನು ಶ್ವಾಸಕೋಶದ ಇನ್ಫೆಕ್ಷನ್ ಅಥವಾ ಸೋಂಕು ಆಗೋದು. ಸೊ ಅದೇ ತರ ನಿಮಗೆ ಮೇವು ಕೂಡ ಆಹಾರನೂ ಅಷ್ಟೇ, ಮೇವು ಅಂದ್ರೆ ಗಟ್ಟಿ ಮೇವು ತಿನ್ನೋದಕ್ಕಾಗಲ್ಲ ಬಾಯಲ್ಲಿ ಉಣ್ಣೋದ್ರಿಂದ, ಮೆತ್ತಗಿರೋ ಹಸಿರು ಮೇವು ಇದ್ರೆ ಹಾಕ್ಬೋದು, ಗರ್ಕೆ ಹುಲ್ಲು ಇದ್ರೆ ಹಾಕ್ಬೋದು, ಸೊಪ್ಪುಗಳು ಮೆತ್ತಗಿರ್ತಕ್ಕಂಥದ್ದನ್ನ ಕೊಡಬೇಕು. ಆಮೇಲೆ ಫೀಡ್ಸ್ ಇರುತ್ತಲ್ಲ ಪಶು ಆಹಾರ, ಅದನ್ನ ನೀರಲ್ಲಿ ನೆನೆಸ್ಬಿಟ್ಟು ಮುದ್ದೆ ಕಟ್ಬಿಟ್ಟು ದಿನಕ್ಕೊಂದು 3-4 ಬಾರಿ ಒಂದ್ಸಲಗೆ 1.5 ಕೆಜಿ ತಿನ್ಬೋದು ಅಥವಾ 1/2 ಕೆಜಿ ತಿನ್ಬೋದು ಅಷ್ಟೇ. ಕನಿಷ್ಠ ಪಕ್ಷ 1-2 ಕೆಜಿ ಅನ್ನಾರು ಅದು ತಿನ್ನೋ ತರ ನೋಡ್ಕೋಬೇಕಾಗತ್ತೆ, ಅದ್ರ ದೇಹದ ನಿರ್ವಹಣೆ ಆಗ್ಬೇಕಲ್ಲ. ಸೊ ಹಾಗಾಗಿ ಅದು ಬಹಳ, ಇಲ್ಲ ಅಂದ್ರೆ ಸಾಕಷ್ಟು ಸುಸ್ತಾಗಿ ನಿತ್ರಾಣ ಕೊಡ್ಬಿಡುತ್ತೆ ಅದು ಗ್ರಾಸು. ಸೊ ಈ ತರ ಅದನ್ನು ಕೂಡ ಮುದ್ದೆ ಕಟ್ಟಿ ತಿನ್ಸ್ಬೇಕಾಗತ್ತೆ. ಯಾವ್ದನ್ನ ಮಾಡಬಾರದು ಅಂತ ಕೂಡ ತಿಳ್ಕೋಬೇಕು. ಅತಿಯಾಗಿ ಕೆಲವು ರೈತರು ಟೊಮ್ಯಾಟೊ ತಿನ್ಸೋದು, ಬಾಳೆಹಣ್ಣು ತಿನ್ಸೋದು, ರಾಗಿ ಅಂಬ್ಲಿನ ಕುಡಿಸೋದು, ರಾಗಿ ಅಂಬ್ಲಿನ ಅತಿಯಾಗಿ ಕುಡಿಸೋದ್ರಿಂದ ಹೊಟ್ಟೆನಲ್ಲಿ ಆಮ್ಲ ವ್ಯಾಧಿ ಅಂತ ಅಸಿರೋಸಿಸ್ ಅಂತ ಹೇಳ್ತೀವಿ. ಸೊ ಹುಳಿ ಆಗ್ಬಿಟ್ಟು ಅದರಿಂದ ಅಜೀರ್ಣ ಆಗಿ ಮತ್ತೆ ಅದು ಮೇವು ತಿಂದಿರೋ ತರ ಆಗೋಗುತ್ತೆ. ಸೊ ಅದನ್ನೆಲ್ಲ ಅತಿಯಾಗಿ ಕೊಡಬಾರ್ದು. ಏನೋ ಒಂದ್ ಸ್ವಲ್ಪ ಕೊಟ್ಟಿದ್ರೆ ರಾಗಿ ಅಂಬ್ಲಿ ಸ್ವಲ್ಪ ಸ್ವಲ್ಪ ಅದಾಗಿ ಕದೇ ಕುಡ್ದಿದ್ರೆ ಪರವಾಗಿಲ್ಲ, ಅದೇ ಅದನ್ನೇ ಜಾಸ್ತಿ ತುಂಬಾ ಜಾಸ್ತಿ ಕೊಡ್ತಾ ಹೋಗ್ಬಾರ್ದು. ಅದೇ ತರನೇ ರಾಗಿ ಅಂಬ್ಲಿ ಕುಡಿಸೋವಾಗ ಕೂಡ ಕೆಲವರು ಅದನ್ನ ಕೊಟ್ಟ ತಗೊಂಡು ಅಥವಾ ಬಾಟಲ್ ತಗೊಂಡು ಕುಡಿಸೋ ಅಭ್ಯಾಸ ಇರುತ್ತೆ, ಆ ಕುಡಿಸೋವಾಗ ನೆತ್ತಿ ಎತ್ತಿ ಶ್ವಾಸಕೋಗೋ ಜಾಗ ಇದಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಆ ಥರ ಮಾಡಬಾರ್ದು, ಅದಾಗದೇ ಕುಡಿದ್ರೆ ಮಾತ್ರ ಅದಕ್ಕೆ ಕೊಡಬೇಕಾಗತ್ತೆ. ಸೊ ಅದ ನಂತರ ಕರುಗಳಿಗೆ ರೋಗಗ್ರಸ್ತ ಹಸುಗಳಿಂದ ಹಾಲನ್ನು ಕುಡಿಸಬಾರ್ದು, ಅದರಿಂದ ಸಾಕಷ್ಟು ವೈರಾಣುಗಳು ಅದಕ್ಕೆ ಬರೋದ್ರಿಂದ ಕರುಗು ಬರಬಾರದು. ಚೆನ್ನ ಬೇರೆ ಹಸುವಿನ ಹಾಲನ್ನ ಕುಡಿಸ್ಬೋದು ಅಥವಾ ಕುದಿಸಿ ಕುಡಿಸಬೇಕಾಗತ್ತೆ, ಇದು ಒಂದು ಅಭ್ಯಾಸ ಮಾಡ್ಕೋಬೇಕು. ಮತ್ತೆ ಎಲ್ಲದಕ್ಕಿಂತ ಮುಖ್ಯ, ಅದು ರೋಗ ಕಾಣಿಸ್ಕೊಂಡ ತಕ್ಷಣ ಪಶುವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆಯನ್ನು ಕೊಡಿಸ್ಬೇಕಾಗತ್ತೆ. ಜ್ವರ ಮತ್ತೆ ಅದನ್ನೆಲ್ಲ ಕಡಿಮೆ ಆಗೋದಕ್ಕೆ ಏನ್ ಬೇಕೋ ಅದನ್ನೆಲ್ಲ ಕುಡಿಸ್ಬೇಕಾಗತ್ತೆ, ಚಿಕಿತ್ಸೆ ಕೊಡಿಸ್ಬೇಕಾಗತ್ತೆ. ಈ ಒಂದು ರೋಗವನ್ನ ತಡೆಗಟ್ಟಲಿಕ್ಕೆ ಪಶುಪಾಲನಾ ಇಲಾಖೆಯಿಂದ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ? ಈ ರೋಗ ತಡೆಗಟ್ಟೋದು ಸಾಕಷ್ಟು ಹಿಂದೆನೆ ಯೋಜನೆ ಹಾಕೊಂಡು ಮೊದಲು ರಾಜ್ಯ ಸರ್ಕಾರದಿಂದ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇತ್ತು. ಸೊ ಈ ವರ್ಷದಿಂದ ಕೇಂದ್ರ ಸರ್ಕಾರದ ಒಂದು ನೆರವಿನೊಂದಿಗೆ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲನೇದಾಗಿ ಈ ರೋಗ ತಡೆಗಟ್ಟಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಹೇಳ್ತೀನಿ, ವರ್ಷಕ್ಕೆ 2 ಬಾರಿ ತಪ್ಪದೇ ಲಸಿಕೆಯನ್ನ ಹಾಕ್ಸ್ಕೊಳ್ಬೇಕಾಗತ್ತೆ. ವರ್ಷಕ್ಕೆ 2 ಬಾರಿ ಈಗ ಇಲಾಖೆಯಲ್ಲಿ ಹಮ್ಮಿಕೊಂಡಿರೋ ಕಾರ್ಯಕ್ರಮದ ಪ್ರಕಾರ ಜನವರಿ ಫೆಬ್ರವರಿ ತಿಂಗಳಲ್ಲಿ ಮೊದಲನೇ ಬಾರಿಗೆ ಲಸಿಕೆ, ವರ್ಷದಲ್ಲಿ 2ನೇ ಬಾರಿ ಜೂನ್ ಜುಲೈ ತಿಂಗಳಿಗೆ ಲಸಿಕೆ. ಸೊ ಈ ತರ ವರ್ಷಕ್ಕೆ ಎರಡು ಬಾರಿ ಲಸಿಕೆಯನ್ನ ಮಾಡಿನೇ ಈ ರೋಗನ ತಡೆಗಟ್ಟಬೇಕಾಗತ್ತೆ. ಸೊ ಇದಕ್ಕೆ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮ ಅಂತ ಕೇಂದ್ರ ಸರ್ಕಾರದ ಒಂದು ನೆರವಿನೊಂದಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸೊ ಕೇಂದ್ರ ಸರ್ಕಾರ ಲಸಿಕೆಯನ್ನು ಪೂರೈಸುತ್ತೆ. ರಾಜ್ಯ ಸರ್ಕಾರ ಪಶುಪಾಲನಾ ಇಲಾಖೆ ಮುಖಾಂತರ ಹಾಗೂ ಜಿಲ್ಲಾ ಹಾಲು ಒಕ್ಕೂಟಗಳ ಸಹಯೋಗದೊಂದಿಗೆ ವರ್ಷಕ್ಕೆ ಎರಡು ಬಾರಿ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡು ತಡೆಗಟ್ಟತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸೊ ಈ ಲಸಿಕೆಯನ್ನ ಮೂರು ತಿಂಗಳು ಮೇಲ್ಪಟ್ಟ ಎಲ್ಲ ದನಕರು ಎಮ್ಮೆಗಳಿಗೆ ಹಾಕಲಾಗುತ್ತೆ. ಮೂರು ತಿಂಗಳು ಮೇಲ್ಪಟ್ಟ ಗರ್ಭಧರಿಸಿದ ರಾಸುಗಳಿಗೂ ಸಹ ಇದನ್ನ ಹಾಕಲಾಗುತ್ತೆ. ಏನು ತೊಂದರೆ ಆಗಲ್ಲ, ಅದ್ರ ಬಗ್ಗೆ ಏನು ಭಯ ಪಟ್ಕೋಬೇಕಾಗಿಲ್ಲ. ಸಾಮಾನ್ಯವಾಗಿ ಇನ್ನೇನು ಕರು ಆಗ್ತಕ್ಕಂಥ ಹಸುಗಳು ಅಥವಾ ಎಮ್ಮೆಗಳಿದ್ರೆ ಅದನ್ನ ಅಷ್ಟೇ ಸ್ವಲ್ಪ ದಿವಸದ ನಂತರ ಮಾಡೋದಕ್ಕೆ ಯೋಜನೆ ಹಾಕೊಂಡು ಉಳಿದೆಲ್ಲ ಒಂದು ಇದನ್ನ ಗರ್ಭಧರಿಸಿದ ರಾಸುಗಳು ಕೂಡ ಈ ಒಂದು ಲಸಿಕೆಯನ್ನ ಹಾಕಲಾಗುತ್ತೆ. ಸೊ ಇದನ್ನ ತಪ್ಪದೆ ನಮ್ಮ ರೈತರು ಈ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು. ಈ ಲಸಿಕಾ ಕಾರ್ಯಕ್ರಮನ ಆಕ್ಚುಲಿ ನಾವು ಹಮ್ಮಿಕೊಳ್ಳೋದಕ್ಕೆ ಮುಂಚಿತವಾಗಿ ಸಾಕಷ್ಟು ಪ್ರಚಾರ ಕೊಟ್ಟಿರ್ತಾರೆ ಇಲಾಖೆಯಿಂದ, ಹಾಲು ಒಕ್ಕೂಟದ ವತಿಯಿಂದ, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ವತಿಯಿಂದ, ಗ್ರಾಮ ಪಂಚಾಯತಿ ವತಿಯಿಂದ, ಹೀಗೆಲ್ಲ ಕಡೆಯಿಂದ ಅದಕ್ಕೆ ಪ್ರಚಾರವನ್ನು ನೀಡಲಾಗಿರುತ್ತೆ. ಯಾವ ಊರಿಗೆ ಬರ್ತಾರೆ ತಂಡ ಅನ್ನೋದು ಕೂಡ ಮುಂಚಿತವಾಗಿ ತಿಳಿಸಲಾಗಿರುತ್ತೆ. ಆ ಬರೋ ದಿನಾಂಕದಿಂದ ರೈತರು ಬರೋ ತಂಡಕ್ಕೆ ಸಹಕರಿಸಿ ತಮ್ಮ ಎಲ್ಲ ಜಾನುವಾರುಗಳಿಗೆ ತಪ್ಪದೇ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕಾಗತ್ತೆ. ಸೊ ಇದು ನಾನು ಅವರ ಎಲ್ಲ ರೈತರಲ್ಲಿ ಮಾಡ್ತಕ್ಕಂಥ ಮನವಿ. ಇದರಿಂದಷ್ಟೇ ನಾವು ರೋಗ ತಡೆಗಟ್ಟೋದಕ್ಕೆ ಸಾಧ್ಯ. ಒಂದು ನೂರಕ್ಕೆ ಕನಿಷ್ಠ ಪಕ್ಷ 80-90 ರಾಸುಗಳಿಗೆ ನಾವು ಲಸಿಕೆಯನ್ನು ಹಾಕಿದರೆ ಮಾತ್ರ ಮುಂದಿನ ವರ್ಷ ಮತ್ತೆ ಮುಂದಿನ ಬಾರಿ ಆ ರೋಗವನ್ನು ತಡೆಗಟ್ಟೋದಕ್ಕೆ ಸಾಧ್ಯ. ಲಸಿಕೆ ಅಂದಾಗ ಸಾಕಷ್ಟು ಒಂದಷ್ಟು ತಪ್ಪು ತಿಳುವಳಿಕೆ, ಅದು ಮನುಷ್ಯರಿಗೆ ನೀಡೋ ಅಂತ ಲಸಿಕೆ ಇರಬಹುದು ಅಥವಾ ಪ್ರಾಣಿಗಳಿಗೆ ನೀಡತಕ್ಕಂತ ಲಸಿಕೆ ಇರಬಹುದು. ಸಾಮಾನ್ಯವಾಗಿ ಈ ರೋಗದ ವಿರುದ್ಧ ಇರುವಂತಹ ಲಸಿಕೆಯ ಬಗ್ಗೆ ನಮ್ಮ ಕೃಷಿಕರಲ್ಲಿ ಏನೆಲ್ಲ ತಪ್ಪು ತಿಳುವಳಿಕೆಗಳು ಇದ್ದಾವೆ, ಅದನ್ನು ಹೇಗೆ ಹೋಗಲಾಡ್ತಕ್ಕಂಥದ್ದು? ಹೌದು, ಈಗಾಗಲೇ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಲಸಿಕೆ ಬಗ್ಗೆ ಜನರಿಗೆ ಜಾಗೃತಿ ಮೂಡಿದೆ ಅನ್ಕೊಳ್ತೇನೆ. ಲಸಿಕೆ ಅಂದ್ರೆ ಮುಖ್ಯವಾಗಿ ರೋಗನ ತಡೆಗಟ್ಟೋದಕ್ಕೆ ಇರತಕ್ಕಂಥದ್ದು, ರೋಗ ಬಂದ ನಂತರ ನಾವು ಹಾಕ್ಸ್ತಕ್ಕಂಥದ್ದಲ್ಲ. ಅದನ್ನ ತಿಳ್ಕೊಂಡು ಯಾವಾಗ ಲಸಿಕೆ ಹಾಕೋದಕ್ಕೆ ಬರ್ತಾರೆ ಅವಾಗ ಖಂಡಿತ ಮಾಡಿಸ್ಕೋಬೇಕು, ರೋಗ ಬಂದ್ಮೇಲೆ ನೋಡ್ಕೊಳ್ಳೋಣ ಅಂತಕ್ಕಂಥ ಒಂದು ಮನೋಭಾವ ಬೇಡ ಬೇಡ. ಮತ್ತೆ ಎಲ್ಲ ಜಾನುವಾರುಗಳು ಕೂಡ ಲಸಿಕೆ ಅದನ್ನ ಹಾಕ್ಸ್ಕೋಬೇಕು, ಕರುಗಳಿಗೆ ಬೇಡ ಅಂತ, ಮೂರು ತಿಂಗಳು ಮೇಲ್ಪಟ್ಟದಕ್ಕೆ ಹಾಕ್ಸ್ಬೋದು, ಗರ್ಭಧರಿಸಗಳು ಬೇಡ ಅಂತೆಲ್ಲ ಮನೋಭಾವ ಇಟ್ಕೊಳ್ಳೋದು ಬೇಡ. ನಮ್ಮೂರಿಗೆ ರೋಗ ಬಂದ್ಮೇಲೆ ನೋಡೋಣ ಆಮೇಲೆ ಹಾಕ್ಸ್ಕೊಳ್ಳೋಣ ಅಂತಕ್ಕಂಥ ಮನೋಭಾವ ಬೇಡ. ಈಗ ನೀವು ಹಾಕ್ಸ್ಕೊಂಡಿದ್ರೆ ಮಾತ್ರ ತಡೆಗಟ್ಟಕ್ಕಾಗೋದು, ನಾವೊಬ್ಬರು ಲಸಿಕೆ ಹಾಕ್ಸ್ತಾ ಇದ್ದಿದ್ರೆ ಏನಾಗುತ್ತೆ ಅಂತಕ್ಕಂಥ ಮನೋಭಾವ ಬೇಡ. ಇದರಿಂದನೂ ಕೂಡ ಸಾಕಷ್ಟು ನಮಗೆ ಹಾನಿಯಾಗೋ ಸಂಭವ ಇರುತ್ತೆ. ಬೇರೆಯವರೆಲ್ಲ ಹಾಕ್ಸ್ಲಿ ಏನಾಗುತ್ತೆ ಆಮೇಲೆ ಹಾಕ್ಸ್ಕೊಳ್ಳೋಣ, ಈ ಥರ ಒಂದು ಮನೋಭಾವ ಬೇಡ. ಎಲ್ಲ ರಾಸುಗಳಿಗೂ ಹಾಕ್ಸ್ಕೋಬೇಕು, ಆಗಷ್ಟೇ ನಾವು ತಡೆಗಟ್ಟೋದಕ್ಕೆ ಸಾಧ್ಯ ಆಗೋದು. ನಮ್ಮ ಸರದಿ ಯಾವಾಗ ಬರುತ್ತೋ ಅವಾಗ ಲಸಿಕೆ ಹಾಕುವಂಥದ್ದು ಬಹಳ ಒಳ್ಳೆಯದು. ಇದರಿಂದ ನಮ್ಮ ಜಾನುವಾರುಗಳು ಕೂಡ ಸುರಕ್ಷಿತವಾಗಿರ್ತವೆ, ನಮ್ಮ ನೆರೆಹೊರೆಯಲ್ಲಿರ್ತಕ್ಕಂಥ ಜಾನುವಾರುಗಳು ಕೂಡ ಸುರಕ್ಷಿತವಾಗಿ ಇರ್ತವೆ ಅನ್ನುವಂಥದ್ದು ಒಳ್ಳೆಯದು. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಕಾಲು ಬಾಯಿ ಜ್ವರವನ್ನು ಹೇಗೆ ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ವಿವರವಾಗಿ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ವಂದನೆಗಳು, ನಮಸ್ಕಾರ ಸರ್. ಇದುವರೆಗೆ ಜಾನುವಾರುಗಳನ್ನು ಬಾಧಿಸುತ್ತಿರುವ ಕಾಲುಬಾಯಿ ಜ್ವರದ ನಿರ್ವಹಣೆ ಕುರಿತು ಹಾಸನದ ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಸೇವಾ ಇಲಾಖೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಸ್ ಸುಂದರೇಶನ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೇಳಿದ್ರೆ ಯಾರಾದ್ರೂ ನಂಬೋಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್ ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರ್ನರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ.